ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಕೊಪ್ಪಳ ಜಿಲ್ಲೆಗಳು ಅಲ್ಲದೆ ನೆರೆಯ ಜಹೀರಾಬಾದ್ ತಾಲೂಕೊಳಗ ಮಳೆಯಾಗುವ ಸಾಧ್ಯತೆಗಳು 75%. ಬೀದರ್ ಮತ್ತು ಯಾದಗಿರಿಗಳಲ್ಲಿ 70%, ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ 65%, ಮತ್ತು ವಿಜಯಪುರ ಜಿಲ್ಲೆ ಒಳಗ 85% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಅತಿ ಹಗುರದಿಂದ ಹಗುರವಾಗಿ ಮಳೆ ಆಗಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಮಣ್ಣಿನ ಮಗ ಇವತ್ತಿನ ಈ ಕಾರ್ಯಕ್ರಮದೊಳಗ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಸಿರಿಧಾನ್ಯಗಳ ಪಾಕ ಸ್ಪರ್ಧೆಯಲ್ಲಿ ಪ್ರಶಸ್ತಿ ಪಡೆದ ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ತೆಂಗಳಿ ಗ್ರಾಮದ ರೈತ ಮಹಿಳೆಯಾದ ಮನೋರಮಾ ಉಲ್ಲಾಸ್ ದೇಶಪಾಂಡೆ ಅವರೊಂದಿಗಿನ ಮಾತುಕತೆಯನ್ನ ಕೇಳೋಣ. ಮಾತುಕತೆಯನ್ನ ನಡೆಸಿಕೊಡುತ್ತಾರೆ ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ತಮಗ ಗೊತ್ತಿರಬಹುದು ಇತ್ತೀಚೆಗೆ ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟದೊಳಗ ಸಿರಿಧಾನ್ಯಗಳ ಪಾಕ ಕುರಿತಾದಂತಹ ಒಂದು ಪಾಕ ಸ್ಪರ್ಧೆ ಇತ್ತು. ಅಂತಂದ್ರೆ ಸಿರಿಧಾನ್ಯಗಳಿಂದ ನಾವು ಏನೇನು ಉತ್ಪನ್ನಗಳನ್ನು ತಯಾರು ಮಾಡಬಹುದು, ತಿಂಡಿ ತಿನಿಸುಗಳನ್ನು ತಯಾರು ಮಾಡಬಹುದು ಅನ್ನುವಂತಹ ಒಂದು ವಿಚಾರವಾಗಿ ಕೃಷಿ ಇಲಾಖೆ ಈ ಒಂದು ಸ್ಪರ್ಧೆಯನ್ನ ಜಿಲ್ಲಾ ಮಟ್ಟದೊಳಗ ಮತ್ತು ರಾಜ್ಯ ಮಟ್ಟದೊಳಗ ಹಮ್ಮಿಕೊಂಡಿತ್ತು. ಇವತ್ತಿನ ಕಾರ್ಯಕ್ರಮದೊಳಗ ಕಾಳಗಿ ತಾಲೂಕು ತೆಂಗಳಿ ಗ್ರಾಮದ ಮನೋರಮಾ ಯು ದೇಶಪಾಂಡೆ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಸಿರಿಧಾನ್ಯ ಪಾಕ ಸ್ಪರ್ಧೆ ಏನಿದೆ ಇದರೊಳಗ ಜಿಲ್ಲಾ ಮಟ್ಟದೊಳಗೂ ಭಾಗವಹಿಸಿ ಆಮೇಲೆ ರಾಜ್ಯ ಮಟ್ಟಕ್ಕೂ ಹೋಗಿ ಅಲ್ಲೂ ಕೂಡ ಅವರು ಪ್ರಶಸ್ತಿಯನ್ನ ಪಡೆದುಕೊಂಡು ನಮ್ಮ ಜಿಲ್ಲೆಗೆ ಹೆಮ್ಮೆ ತಂದಿದ್ದಾರೆ. ಅವರು ಇವತ್ತು ತಮ್ಮ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳುವರಿದ್ದಾರೆ. ಮನೋರಮಾ ಉಲ್ಲಾಸ್ ದೇಶಪಾಂಡೆ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ಮೊಟ್ಟ ಮೊದಲಿಗೆ ನಾನು ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಯಾಕಪ್ಪ ಅಂತಂದ್ರೆ ತಾವು ಜಿಲ್ಲಾ ಮಟ್ಟದೊಳಗೆ ಈ ಸಿರಿಧಾನ್ಯಗಳಿಂದ ತಿನಿಸುಗಳನ್ನು ತಯಾರು ಮಾಡಿ ತಾವು ಮೊದಲೇ ನಂಬರ್ ಬಂದಿದ್ದೀರಿ. ಅದರ ಜೊತೆಗೆ ಬಹಳ ಮುಖ್ಯವಾದಂತಹದ್ದೇನಪ್ಪಾ ಅಂತಂದ್ರೆ ರಾಜ್ಯ ಮಟ್ಟದೊಳಗೂ ಸಹಿತ ನಮ್ಮ ಜೋಳದಿಂದ ಮಾಡಿದಂತಹ ಅಂದ್ರೆ ಸೀತನೆಯಿಂದ ಮಾಡಿದಂತಹ ತಾಲಿಪಟ್ಟನ್ನ ತಾವು ಪ್ರದರ್ಶನ ಮಾಡಿ ರಾಜ್ಯ ಮಟ್ಟಕ್ಕೆ ಮೂರನೆಯವರಾಗಿ ಪ್ರಶಸ್ತಿ ಪಡೆದಿದ್ದೀರಿ. ಅದಕ್ಕೆ ಮತ್ತೊಮ್ಮೆ ತಮಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ಈ ರೀತಿಯಾಗಿ ತಾವು ನಮ್ಮ ಏನು ಉತ್ತರ ಕರ್ನಾಟಕದ ಪ್ರಸಿದ್ಧವಾದಂತಹ ಒಂದು ಸಾಮಾನ್ಯ ಜನ ಎಲ್ಲರೂ ಆನಂದ ಪಡುವಂತಹ ಒಂದು ತಾಲಿಪಟ್ಟು ಏನಿದೆ ಇದನ್ನ ತಾವು ಮತ್ತಷ್ಟು ಪ್ರಸಿದ್ಧಿಗೊಳಿಸಿದ್ದೀರಿ. ಅದಕ್ಕಾಗಿ ತಮಗೆ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮಾಡಿ ಯಾವ ರೀತಿ ಈ ಒಂದು ಸಂದರ್ಭದೊಳಗೆ ತಾವು ಏನು ಅವಾರ್ಡ್ ತಗೊಂಡಿರಿ ಅಥವಾ ಈ ಒಂದು ಸಿರಿಧಾನ್ಯ ಪಾಕ ಸ್ಪರ್ಧೆಯೊಳಗೆ ಭಾಗವಹಿಸಿರಿ, ಭಾಗವಹಿಸಬೇಕು ಅಂತ ಹೆಂಗ್ ಅನಿಸ್ತು, ಮತ್ತೆ ಇದರೊಳಗೆ ಏನು ಯಶಸ್ಸು ಪಡೆದಿರಿ, ಯಾವ ರೀತಿ ಅದು ತಮಗೆ ಸಂದಿತ್ತು ಅನ್ನೋದ್ರ ಬಗ್ಗೆ ತಮ್ಮ ಅನುಭವಗಳನ್ನು ಹೇಳ್ತೀರಿ. 13ನೇ ತಾರೀಕು December 2023 ಇಲ್ಲಿ ಸಿರಿಧಾನ್ಯ ಪಾಕ ಸ್ಪರ್ಧೆ ಇತ್ತು. ಆ ವಿಷಯ ಗೊತ್ತಾದ್ಮೇಲೆ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಅಲ್ಲ ಹೋದೆ. ನಾ ಯಾವಾಗ್ಲೂ ಸಿರಿಧಾನ್ಯಗಳಾದ ಸಜ್ಜೆ, ರಾಗಿ, ಜೋಳ, ಆಮೇಲೆ ನವಣಿ ಇವೆಲ್ಲದಿಂದ ಮನೆಗೆ ಎಲ್ಲಾ ತರದ ಪದಾರ್ಥ ಮಾಡ್ತಿದ್ದೆ. ಆಮೇಲೆ ನಾವು 3-4 ವರ್ಷದಿಂದ ಸೀತ್ನಿ ಬೆಳೀತಿದ್ವಿ. ಸೀತ್ನಿ ಇದು ಹೊಸ ಡಿಶ್, ಆಮೇಲೆ ಸೀಸನ್ ಅಲ್ಲಿ ಅಷ್ಟೇ ಸಿಗೋದು. ಉಳದೆಲ್ಲ ಸಿರಿಧಾನ್ಯಗಳು ಒಣಗಿಸಿದ ಮೇಲೆ ಅಷ್ಟೇ ಬಳಸಲಿಕ್ಕೆ ಆಗ್ತದೆ. ಆದ್ರೆ ಇದು ಜೋಳ ಏನದ ಹಸಿ ಇದ್ದಾಗನು ತಿನ್ಬಹುದು, ಒಣಗದ ಮೇಲೂ ತಿನ್ಬಹುದು, ಎರಡೂ ರೀತಿಯಲ್ಲಿ ಬಳಸಲಿಕ್ಕೆ ಆಗ್ತದೆ. ಅದಕ್ಕೆ ಇದನ್ನೇ ಮಾಡಿ ಯಾಕೆ ನೋಡಬಾರ್ದು, ಆಮೇಲೆ ಈ ಸೀಸನ್ ಅಲ್ಲಿ ಈ ಸ್ಪರ್ಧೆ ಇತ್ತು, ಹಂಗಾಗಿ ನಾವು ಮಾಡಿ ನೋಡೋಣ ಅಂತ ಅನ್ಕೊಂಡು ಏನ್ ಮಾಡ್ಬೇಕು ಅಂತ ಎಲ್ಲಾ ರೀತಿಯಲ್ಲಿ ನಾವು ಯೋಚನೆ ಮಾಡಿದಾಗ ಈಗೆಲ್ಲ ಹೊರಡ ಪಾರ್ಟಿದಾಗೆಲ್ಲ ಭೇಳ್ ಮಾಡ್ತಾರ, ಪಾನಿಪುರಿ ಮಾಡ್ತಾರ, ಆಮೇಲೆ ಟಿಕ್ಕಾ ಅಂತಂದು ಮಾಡ್ತಾರ, ಅವೆಲ್ಲ ಫ್ರೈ ಮಾಡಿ ಮಾಡೋದು, ಆಮೇಲೆ ಜಂಕ್ ಫುಡ್ ಆಗ್ತದ ಅನ್ಕೊಂಡು ಮಕ್ಕಳಿಗೆ ಹೆಲ್ದಿ ಫುಡ್ ಇರ್ಲಿ ಅಂತ ಅನ್ಕೊಂಡು ನಾನು ಸೀತ್ನಿ ಮಿಕ್ಸಿ ಮಾಡಿ ಆ ಪೇಸ್ಟ್ ಒಳಗ ಜೋಳದ ಹಿಟ್ಟು, ಸಜ್ಜೆ ಹಿಟ್ಟು, ರಾಗಿ ಹಿಟ್ಟು, ನವಣಿ ಹಿಟ್ಟು, ಉಳದೆಲ್ಲ ಸಿರಿಧಾನ್ಯದ ಹಿಟ್ಟೆಲ್ಲ ಅದರೊಳಗೆ ಮಿಕ್ಸ್ ಮಾಡಿ ಆಮೇಲೆ ಪೌಷ್ಟಿಕ ಆದಂತ ತರಕಾರಿಗಳಾದ ಮೆಂತೆ ಸೊಪ್ಪು, ನುಗ್ಗೆ ಸೊಪ್ಪು, ಆಮೇಲೆ ಕ್ಯಾರೆಟ್, ತುರಿ ಎಲ್ಲ ಹಾಕಿ ನಾನು ಥಾಲಿಪೇಟ್ ತಟ್ಟಿದ್ದೆ. ಆಮೇಲೆ ಬೇಯಿಸುವಾಗ ಅದಕ್ಕೆ ಯಾವುದೇ ತರದ ಎಣ್ಣೆ ಯೂಸ್ ಮಾಡಲಿಲ್ಲ, ಎಣ್ಣೆ ಯೂಸ್ ಮಾಡಿಲ್ಲ. ನಾವು ಮನೆಯಲ್ಲೇ ಇರುವ ದೇಸಿ ಆಕಳದ ತುಪ್ಪದನ್ನೇ ಅದನ್ನ ಬೇಯಿಸಿದ್ದೆ ನಾನು. ಅದನ್ನ ಬಹಳ ಇಷ್ಟಪಟ್ರು ಎಲ್ಲರೂ. ಅದರ ಜೊತೆ ನೆಂಚ್ಕೊಳ್ಳಿಕ್ಕೆ ಅಂತಂದು ನಾನು ದೇಸಿ ಹಾಕದ ಬೆಣ್ಣೆನೆ ಕೊಟ್ಟಿದ್ದೆ. ಆಮೇಲೆ ಅದರ ಜೊತೆ ಯಾವುದೇ ಕೊಬ್ಬರಿ ಚಟ್ನಿ ಅದೇನು ಮಾಡಿರ್ಲಿಲ್ಲ. ಹಸಿ ಹುಣಸೆಕಾಯಿ ಮತ್ತೆ ಹಸಿ ಕೆಂಪು ಮೆಣಸಿನಕಾಯಿ ನಮ್ ತೋಟದ್ದೇ ಆರ್ಗ್ಯಾನಿಕ್ ಆಗಿರೋದೆ, ಅದರಿಂದ ತೊಕ್ಕ ಮಾಡಿ ಆ ತೊಕ್ಕನ್ನೇ ನೆಂಚ್ಕೊಳ್ಳಿ ಕೊಟ್ಟಿದ್ದೆ. ಇಲ್ಲಿನೂ ಜಿಲ್ಲಾ ಮಟ್ಟದಾಗ ಫಸ್ಟ್ ಪ್ರೈಸ್ ಬಂತು. ಬೆಂಗಳೂರಿನಲ್ಲೂ ಮಾಡಿದ್ರೆ ಎಲ್ಲರೂ ಬಹಳ ಇಷ್ಟಪಟ್ರು. ಸಿತ್ನಿ ನೋಡಿನೆ ಬಹಳ ಜನ ಇಷ್ಟಪಟ್ರು, ಇದೇನು ಹೊಸದು ಅಂತಂದು ಕೇಳಿದ್ರು ನಮ್ಗೆಲ್ಲ ಕ್ವಶನ್. ಅದ್ರ ಬಗ್ಗೆ ನಾ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಅವರಿಗೆ. ಆಮೇಲೆ ಅದು ಹುಣಚಿಕಾಯ್ದೇನು ಅದ್ರ ಜೊತೆ ತೊಕ್ಕ ಮಾಡಿದ್ದೆ, ಅದು ಬಹಳ ಇಷ್ಟಪಟ್ರು ಎಲ್ಲರೂ. ಇದು ನಾವು ನೋಡೇ ಇಲ್ಲ ಇದು ಅಂತ. ಇದೆಲ್ಲ ಹಳೆ ಪಾಕಗಳೇ ಖರೆ, ಈಗಿನವರಿಗೂ ಅದೆಲ್ಲ ಹೊಸದಾಗಿ ಕಾಣಿಸ್ಲಿಕ್ಕೆ ಯಾರಿಗೂ ಅವ್ರಿಗೆ ಗೊತ್ತಿರಲಿಲ್ಲ. ಅದನ್ನೆಲ್ಲ ಬಹಳ ಮಂದಿ ಇಷ್ಟಪಟ್ರು. ಆಮೇಲೆ ದೊಡ್ಡ ದೊಡ್ಡ ಹೋಟೆಲಿಂದ ಶೆಫ್ಗಳೆಲ್ಲ ಅಲ್ಲಿ ಜಡ್ಜ್ ಆಗಿ ಬಂದಿದ್ರು. ಅವರೆಲ್ಲ ಇದ್ರದ್ದು ರೆಸಿಪಿ ಎಲ್ಲ ನನ್ನ ಮುಖಾಂತರ ಕೇಳಿದ್ರು, ಅದು ನಂಗೆ ಬಹಳ ಸಂತೋಷ ಆಯ್ತು. ಆಮೇಲೆ ಥಾಲಿಪೇಟ್ ಬಹಳ ಇಷ್ಟಪಟ್ಟು ತಿಂದ್ರು ಎಲ್ಲರು, ತುಂಬಾ ರುಚಿಯಾಗಿತ್ತು. ಆಮೇಲೆ ಹೆಲ್ದಿ ಫುಡ್ಡು ಹೌದು. ಈ ಸ್ಪರ್ಧೆ ಸಲುವಾಗಿ ಅಷ್ಟೇ ಥಾಲಿಪಟ್ಟು ಮಾಡಿದ್ರು ಅಥವಾ ಮೊದಲಿಂದ ನೀವು ಥಾಲಿಪಟ್ಟು? ಹಾ ಮಾಡ್ತಿದ್ದೆ, ಅಂದ್ರೆ ಈ ಸೀತ್ನಿದಾಗ ಟ್ರೈ ಮಾಡಿರ್ಲಿಲ್ಲ. ಸೀತ್ನಿ ಸುಮ್ನೆ ಹಂಗೆ ಹುರ್ಕೊಂಡು ತಿಂತಿದ್ವಿ, ಶೇಂಗಾ ಹಿಂಡಿ ಅವು ಘಾಣದ ಉಂಡಿ ಅಂತ ಸಿಗ್ತಾವ ಹಂಗ ತಿಂತಿದ್ವಿ. ಆದ್ರೆ ಇದು ಸ್ಪರ್ಧೆ ಅಂತಾನೆ ಏನಾರ ಒಂದ್ ಡಿಫ್ರೆಂಟ್ ಮಾಡಬೇಕು ಅಂತ ಅನ್ಕೊಂಡು ನಾ ಯೋಚನೆ ಮಾಡಿ ಅದು ತಲೆಪಟ್ಟೆ. ಇದು ನಾನೇ ಯೋಚನೆ ಮಾಡಿದ್ದು. ಅಂದ್ರೆ ಏಜ್ ಆದವರಿಗೆ ನಮ್ಮ ತಾಯಿಗೆ ಅತ್ತೆಗೆ ಮಿಕ್ಸಿಗೆ ಹಾಕಿ ಕೊಡ್ತಿದ್ದೆ ಅದು ಸೀತ್ನಿ. ಅದು ಹೆಂಗ ಮೆತ್ತಗ ಆಗ್ಬಿಟ್ಟಿರ್ತಿತ್ತು. ಇದ್ರೊಳಗೆ ಏನಾರು ಮಿಕ್ಸ್ ಮಾಡಿ ನಾವು ಮಾಡಬಹುದಲ್ಲ ಅಂತ ಯೋಚನೆ ಮಾಡಿ ಆ ರೀತಿ ತಟ್ಟಿ ಮಾಡ್ ನೋಡಿದೆ. ಒಂದ್ ದಿವಸ ಮುಂಚೆ ಮನೆಗೆ ಮಾಡಿ ನೋಡಿದೆ, ಅದು ಬಹಳ ರುಚಿ ಅನಿಸ್ತು. ಅದಕ್ಕೆ ಮರುದಿವಸ ಸ್ಪರ್ಧೆಯಲ್ಲಿ ಅದೇ ಡಿಶ್ ಮಾಡಿದೆ. ಅಡ್ಡಿಲ್ಲ ಅಂದ್ರೆ ಎಲ್ಲರಿಗೂ ಇದು ಬಹಳ ರುಚಿಸ್ತು, ಬಹಳ ಇಷ್ಟಪಟ್ಟ. ಮತ್ತೆ ಸಾಂಪ್ರದಾಯಿಕ ತಿನಿಸು ಕೂಡ ಸಾಕಷ್ಟು, ಸಾಂಪ್ರದಾಯಿಕ ತಿನಿಸು ಹೌದು, ಪೌಷ್ಟಿಕವಾದ ತಿನಿಸು. ನೀವು ಏನು ಸ್ಪರ್ಧೆ ಹೋಗಿದ್ರಿ, ಅಲ್ಲಿ ಯಾವ್ಯಾವ ವರ್ಗದ ಜನ ಅಂದ್ರೆ ಎಂತೆಂಥವ್ರು ಇದ್ರ ಅಲ್ಲಿ? ಮಕ್ಕಳು, ಆಮೇಲೆ ಹೆಣ್ಮಕ್ಳು, ಆಮೇಲೆ ವಯಸ್ಸಾದಂತವ್ರು ಎಲ್ಲರೂ ಇದ್ರ? ಆಲ್ಮೋಸ್ಟ್ ನಮ್ಮ ಏಜಿನವರೇ ಇದ್ರು ಎಲ್ಲರು. ಸಣ್ಣವ್ರಂತಂದು ಯಾರು ಬಂದಿರ್ಲಿಲ್ಲ, ಜೆಂಟ್ಸ್ ಇದ್ರು ಒಂದ್ ಸ್ವಲ್ಪ ಜನ. ಆಮೇಲೆ ಸ್ವಲ್ಪ ಏಜ್ ಆದವರು ಒಂದ್ ನಾಲ್ಕೈದು ಜನ ಅಷ್ಟೇ ಇದ್ರು ಎಲ್ಲರೂ. ಆದ್ರೆ ನಾ ಮಾಡೋ ಹೊತ್ತಿಗೆ ಉಳದೆಲ್ಲ ಸ್ಪರ್ಧೆಗಳನ್ನೂ ನೀವು ಬಹಳ ಚಲೋ ಮಾಡಿದ್ರಿ, ನಿಮಗ್ ಪ್ರೈಸ್ ಬರಬಹುದು ಅಂತಂದ ಅವ್ರ ಸುದಕ್ ನನ್ಗ ಮೊದ್ಲೇ ಅಪ್ರಿಶಿಯೇಟ್ ಮಾಡಿ ಎಲ್ಲರೂ ನನ್ ಪ್ರೈಸ್ ಬಂದಿದ್ದಕ್ಕೂ ಯಾರು ಹಿಂಗ ಕಾಂಪಿಟೇಷನ್ ದಾಗ ಬೇರೆಯವ್ರ ಹರ್ಟ್ ಆಗೋದು ಹಂಗೇನೂ ಆಗ್ಲಿಲ್ಲ. ಎಲ್ಲರೂ ಸಂತೋಷ, ಮೊದ್ಲೇ ನನ್ಗ ನಿಮಗ್ ಪ್ರೈಸ್ ಬರ್ತದ ಅನ್ನೋ ಹಂಗ ನನ್ಗ ಪ್ರೋತ್ಸಾಹ, ಹೊಸ ತಿಂಡಿ ಆಮೇಲೆ ಪ್ರೋತ್ಸಾಹ ಕೊಟ್ರು ಮಾಡುವಾಗ ಎಲ್ಲರೂ ಎಲ್ಲರೂ ಖುಷಿ ಪಟ್ಟಿದ್ರು. ಅದರೊಳಗೆ ತಾವು ತುಪ್ಪವನ್ನು ಉಪಯೋಗ ಮಾಡಿದ್ರಿ, ಎಣ್ಣೆಯನ್ನು ಉಪಯೋಗ ಮಾಡಿಲ್ಲ. ಸಾಮಾನ್ಯವಾಗಿ ಏನಾಗ್ತದೆ ಮನೆಯೊಳಗೆ ಎಣ್ಣೆ ಉಪಯೋಗ ಮಾಡ್ತಾರೆ, ಅಂತ ಒಂದ್ ಸಂದರ್ಭದೊಳಗೆ ಯಾವ ಎಣ್ಣೆ ಚಲೋ ಅಂತ ಹೇಳಿ ನಿಮಗ ಅನಿಸ್ತಾವ? ಘಣ ಹಿಡಿಸಿರೋ ಎಣ್ಣೆ, ಕುಸುಬಿ ಎಣ್ಣೆ. ಯಾವ ಎಣ್ಣೆ? ಕುಸುಬಿ ಎಣ್ಣೆ. ಈ ಕಡೆ ಎಲ್ಲ ನಾವು ಕುಸುಬಿ ಎಣ್ಣೆನೆ ಹೆಚ್ಚಿಗೆ ಯೂಸ್ ಮಾಡೋದ್ರಿಂದ ಕುಸುಬಿ ಎಣ್ಣೆನೆ ಟೇಸ್ಟ್ ಅನಿಸ್ತದೆ, ಇಲ್ಲಾಂದ್ರೆ ಬೆಣ್ಣೆ ತುಪ್ಪದ ಜೊತೆ ತಿನ್ಬಹುದು. ಈಗೇನು ಜಿಲ್ಲಾ ಮಟ್ಟದೊಳಗೆ ತಾವು ಒಂದೇ ನಂಬರ್ ಬಂದ್ರಿ, ಅವಾಗ ನಿಮಗ ಸಾಕಷ್ಟು ಖುಷಿ ಆಗಿರ್ತದ, ಅದು ಏನ್ ಹೇಳುವ ಮಾತೇ ಬೇಕಾಗಿಲ್ಲ. ಅದ್ರ ನಂತರ ಮತ್ತೆ ಇದ್ರೊಳಗೆ ಏನಾದ್ರೂ ಪ್ರಯೋಗ ಮಾಡಿದ್ರಿ ನೀವು, ತಾಲಿಪಟ್ಟು ಮಾಡಬೇಕು ಮತ್ತೆ ಇದ್ರೊಳಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಏನಾದ್ರೂ ವಿಚಾರ ಮಾಡಿದ್ರಿ ಆ ಟೈಮ್ ಒಳಗೆ? ಬೇರೆ ಏನಾದ್ರೂ ಡಿಶ್ ಮಾಡಬೇಕು ಅಂತ ಯೋಚನೆ ಮಾಡದೆ, ಆದ್ರೆ ಎಲ್ಲಾನು ಆಯಿಲ್ ನಿಂದ ಮಾಡದೇ ಇತ್ತು. ಬೇಡ ಅನ್ಕೊಂಡು ಇದೇ ಚಲೋ ಅದಲ್ಲ, ಬೆಂಗಳೂರು ಜನ ತಾಲಿಪೇಟ ಅನ್ನೋದು ಗೊತ್ತಿರಂಗಿಲ್ಲ ಅನ್ಕೊಂಡು ಅದೇ ಟ್ರೈ ಮಾಡೋಣ ಅಂತ ಅನ್ಕೊಂಡು ಮತ್ತೆ ಅದೇ ರಿಪೀಟ್ ಮಾಡಿದೆ. ಈಗ ಜಿಲ್ಲಾ ಮಟ್ಟದೊಳಗೆ ಮಾಡದಂತಹ ತಾಲಿಪಟ್ಟು, ಆಮೇಲೆ ರಾಜ್ಯ ಮಟ್ಟದೊಳಗೆ ಮಾಡದಂತಹ ತಾಲಿಪಟ್ಟು ಎರಡೂ ಸೇಮ್ ಇದ್ದು, ಸ್ವಲ್ಪ ಇಂಪ್ರೂವ್ಮೆಂಟ್ ಇತ್ತು. ವೆಜಿಟೇಬಲ್ಸ್ ಇನ್ನೊಂದ್ ಸ್ವಲ್ಪ ಆಡ್ ಮಾಡಿದ್ದೆ ಅಲ್ಲಿ. ಅದರೊಳಗೆ ಬೇರೆ ಬೇರೆ ಸಿರಿಧಾನ್ಯಗಳು ಕೂಡ ಎಲ್ಲ ಸಿರಿಧಾನ್ಯದ ಹಿಟ್ಟೆಲ್ಲ ಅದು ಬೈಂಡಿಂಗ್ ಯೂಸ್ ಮಾಡಿದ್ದೆ. 80% ಎಲ್ಲ ಸೀತ್ನಿನೇ ಇತ್ತು, ತಟ್ಟಕ್ಕೂ ಬರೋ ಅಷ್ಟು ಅಷ್ಟೇ. ಉಳಿದಿದ್ದ ಸಿರಿಧಾನ್ಯದೆಲ್ಲ ಹಿಟ್ಟು ಮಿಕ್ಸ್ ಮಾಡಿದ್ದೆ ಅದರಲ್ಲಿ. ಈಗ ಸಾಮಾನ್ಯವಾಗಿ ಮನೆಯೊಳಗ ನೀವು ಈ ಸಿರಿಧಾನ್ಯಗಳ ತಿನಿಸುಗಳನ್ನ ಯಾವ್ಯಾವ ಮಾಡ್ತೀರಿ? ನವಣಿ ಅಕ್ಕಿಯಿಂದ ದೋಸೆ ಮಾಡ್ತೀನಿ, ಅನ್ನ ಮಾಡ್ತೀನಿ, ಆಮೇಲೆ ಬಿಸಿಬೇಳೆ ಭಾತು, ಎಲ್ಲ ವೆರೈಟಿ ಅನ್ನ ನವಣಿ ಅಕ್ಕಿ ನವಣಿಯಿಂದ. ಇದು ಚಳಿಗಾಲದಲ್ಲಿ ಅಷ್ಟೇ, ಉಳ ಟೈಮಿಗೆ ಬರಗು ಅವೆಲ್ಲ ಯೂಸ್ ಮಾಡಿರ್ತೀವಿ. ಆಮೇಲೆ ರಾಗಿ ಮುದ್ದೆ ಮಾಡಿರ್ತೀನಿ, ಜೋಳದ ಹಿಟ್ಟಿನ ಉಪ್ಪಿಟ್ಟು, ಜೋಳದ ಹಿಟ್ಟಿನ ಮುದ್ದೆ, ಇವೆಲ್ಲ ಸಿರಿಧಾನ್ಯನೇ ಬಳಸ್ತಿರ್ತೀವಿ. ಅಂದ್ರೆ ಈಗ ಸಾಮಾನ್ಯವಾಗಿ ನೀವು ಮನೆಯೊಳಗೆ ಸಿರಿಧಾನ್ಯಗಳಿಂದನೇ ಅಡಿಗೆ ಮಾಡ್ತಾ ಇದ್ದೀರಿ? ಹಾ ಹಾಗೂ ಈಗ ಅನ್ನ ಮಾಡುವಂತ ಸಂದರ್ಭದಲ್ಲಿ ಅಕ್ಕಿ ಅಂತ ಉಪಯೋಗ ಮಾಡೋದಿಲ್ಲ, ಮಾಡ್ತಿರ್ತೇನೆ, ಅದನ್ನು ಮಾಡ್ತೀನಿ. ವಾರಕ್ಕೆ ಎರಡ್ ಮೂರು ದಿವಸ ಅಂತರೂ ಸಿರಿಧಾನ್ಯ ಯೂಸ್ ಮಾಡ್ತಿರ್ತೇನೆ. ಸಿರಿಧಾನ್ಯಗಳ ಒಂದು ತಿನಿಸು ತಯಾರು ಮಾಡುವಂತದ್ದು ಯಾವಾಗಿಂದ ನೀವು ಶುರು ಮಾಡಿದ್ರಿ, ಎಷ್ಟು ದಿನಗಳದು? ಈಗ ಒಂದು ಮೂರ್ನಾಲ್ಕು ವರ್ಷದಿಂದ ಸ್ಟಾರ್ಟ್ ಮಾಡೇನ್ರಿ. ನಮ್ಮ ಹೊಲದಲ್ಲಿ ನವಣಿ ಬೆಳೆದಿದ್ರು ನಮ್ಮ ಮನೆಯವರು. ಅವಾಗಿನಿಂದ ಇದ್ರಿಂದ ಏನೇನ್ ಮಾಡ್ಬೇಕು ಅಂತೆಲ್ಲ ಯೂಟ್ಯೂಬ್ ನಂಗೆ ನೋಡಿದ್ದೆ ನಾನು. ನವಣಿಯಿಂದ ಹಂಗೆ ನವಣಿಯಿಂದ ರಾಗಿದು ಏನ್ ಮಾಡಬಹುದು, ಹೆಲ್ದಿ ಫುಡ್ ಏನೇನ್ ಮಾಡ್ಬೇಕು ಅಂತ ನೋಡ್ತಾ ನೋಡ್ತಾ ಎಲ್ಲ ಸಿರಿಧಾನ್ಯಗಳು ಯೂಸ್ ಮಾಡ್ಲಿಕ್ಕೆ. ಮತ್ತೆ ಇದ್ರೊಳಗೆ ಏನ್ ಮಾಡಬಹುದು ಅಂತೇಳಿ ನೀವೇನಾದ್ರೂ ಮತ್ತೆ ಹೆಚ್ಚಿನ ಒಂದು ವಿಚಾರ ಮಾಡಿ ಬೇರೆ ಬೇರೆ ಏನಾದ್ರು ಮಾಡಿದ್ರೆ, ಈಗ ಉದಾಹರಣೆ ಹೇಳಬೇಕು ಅಂತಂದ್ರೆ ನವಣಿಯಿಂದ ನಾವು ಉಂಡಿ ಮಾಡೋದು, ನವಣಿ ಉಂಡಿ ಅಂತೇಳಿ ಏನ್ ಹೇಳ್ತಾ ಇದ್ದಾರೆ ಅಂತ, ಬೇರೆ ಬೇರೆ ತಿನಿಸುಗಳನ್ನು ಯಾವ್ದು ಮಾಡಬಹುದು ನಾವು ಬೆಳೀತಾ ಇರುವಂತ ಸಿರಿಧಾನ್ಯಗಳಿಂದ? ದೋಸೆ ಫಸ್ಟ್ ಟೈಮ್ ಟ್ರೈ ಮಾಡೇನಿ ಅನ್ಕೊಳ್ತೀನಿ. ಅಂದ್ರೆ ಅಕ್ಕಿ ಬದಲು ಬರೀ ನವಣಿ ಅಷ್ಟೇ ನಾನು ನೆನೆ ಇಡ್ತಿದ್ದೆ. ನವಣೆನೆ ರುಬ್ಬಿ ಸ್ವಲ್ಪ ಉದ್ದಿನ ಬೇಳೆ ಅದು ಹಾಕಿ ದೋಸೆ ಹಾಕ್ತಿದ್ದೆ. ಅದು ಸೇಮ್ ಮಸಾಲೆ ದೋಸೆ ತರ ಬಹಳ ಚಲೋ ಆಗ್ತಿತ್ತು, ಅದು ಮಾಡ್ತೀನಿ. ಆಮೇಲೆ ಅದ್ರದ್ದು ಪುಳಿಯೋಗರೆ, ಬಟ್ ಅಕ್ಕಿಯಿಂದ ಏನೇನ್ ಮಾಡಬಹುದು, ಪಾಯಸ ಮಾಡಬಹುದು ನವಣಿಯಿಂದ. ನವಣಿಯಿಂದ ಪಾಯಸ ಮಾಡಬಹುದು, ಈ ಸೀತನಿಯಿಂದನೂ ಪಾಯಸ ಮಾಡಬಹುದು. ಸೀತನಿಯಿಂದ ಪಾಯಸ ಮಾಡಬಹುದು, ಇದು ಹಳೆ ಕಾಲದ ಪದಾರ್ಥನೇ ಸೀತನಿಯಿಂದ ಪಾಯಸ ಮಾಡೋದು. ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿಯವರೆಲ್ಲ ಮಾಡ್ತಿದ್ರು. ಶ್ರಾವಣ ಮಾಸ ಗೌರಿ ನೈವೇದ್ಯಕ್ಕೆ ಇದು ಸ್ಪೆಷಲ್, ಹಂಗಾಗಿ ಅವಾಗಿನಿಂದ ನಮ್ಗೆ ಸಿದ್ನಿದೆಲ್ಲ ಗೊತ್ತಿತ್ತು. ಈಗ ಇವೆಲ್ಲ ಪಾನಿಪುರಿ ಬುರುಡ ಪಾರ್ಟಿಗಳಲ್ಲೆಲ್ಲ ಮಾಡೋದು, ಅವೆಲ್ಲ ಹೊಸ ಡಿಶ್ಗಳು. ಈಗ ಸೀತನಿಯಿಂದ ಹೆಂಗ್ ನೀವು ಪಾಯಸ ಮಾಡಿದ್ರಿ ಒಂದ್ ಸ್ವಲ್ಪ ಹೇಳ್ತೀರಿ? ಸೀತನಿ ಬೇಯಿಸ್ಕೊಳ್ಳೋದ್ರಿ, ಹಸಿ ಸೀತನಿ ಆಗಿದ್ರ ಹಂಗೆ ಡೈರೆಕ್ಟ್ ಆಗಿ ಬೇಯಿಸ್ಕೊಳ್ಬಹುದು. ಬೇಯಿಸ್ಕೊಂಡು ಅದಕ್ಕೆ ಹಾಲು ಬೆಲ್ಲ ಕೊಬ್ಬರಿ ಆಮೇಲೆ ಗಸಗಸೆ ಏಲಕ್ಕಿ ಪುಡಿ ಎಲ್ಲ ಹಾಕಿ ಪಾಯಸ ಮಾಡ್ಕೊಳ್ಳೋದು. ಡ್ರೈ ಆದ್ಮೇಲೆ ಆಗಿದ್ರೆ ಆಡ್ ಸೀಸನ್ ಅಲ್ಲಿ ನಾವು ಅದನ್ನ ಒಂದ್ ದಿವಸ ನೆನೆ ಇಟ್ಟು ಆಮೇಲೆ ಮತ್ತೆ ಪ್ರೊಸೀಜರ್ ಸೇಮ್, ಕುಕ್ಕರ್ ನಲ್ಲಿ ಸೇಟಿ ಮಾಡಿಸಿ ಸೇಮ್ ಮಾಡಬಹುದು. ಈಗ ಸೀತನಿ ಇದು ಮೊದಲೇ ರುಚಿ ಇರ್ತದ, ಹಾಲು ಇರ್ತದ, ರುಚಿ ಇರ್ತದ, ಅದ್ರ ನಂತರ ಪಾಯಸ ಮಾಡೋದ್ಕೂಡ ಮತ್ತಿಷ್ಟು ರುಚಿ ಆಗ್ತದ. ಈಗೇನು ಮೂರ್ನಾಲ್ಕು ವರ್ಷಗಳಿಂದ ತಾವು ಸಿರಿಧಾನ್ಯಗಳನ್ನು ಬಳಸ್ತಾ ಇದ್ರಿ ಅಡಿಗೆ ಒಳಗ, ನಿಮ್ಮ ಮನೆಯೊಳಗ ಯಾವ ರೀತಿ ಟೇಸ್ಟ್ಗೆ ಅವರು ಸ್ವಾಗತ ಮಾಡಿದ್ದಾರಂತೀರಿ? ಎಲ್ಲರೂ ಇಷ್ಟಪಟ್ಟೆ ತಿಂದಾರ. ಡೈಲಿ ಅದೇ ಮಾಡಿದ್ರೆ ಹುಡುಗರು ಇಷ್ಟಪಡಂಗಿಲ್ಲ. ನಾ ವಾರಕ್ಕೊಂದ್ಸರಿ ಎರಡ್ ಸರಿ ಮಾಡ್ತಿರ್ತೇನೆ ಬೇರೆ ಬೇರೆ ಸಿರಿಧಾನ್ಯಗಳು ಯೂಸ್ ಮಾಡೋದ್ರಿಂದ. ಕೆಲವೊಂದು ಐಟಮ್ ಹುಡುಗರಿಗೆ ಗೊತ್ತೇ ಆಗೋದಿಲ್ಲ, ದೋಸೆ ಒಳಗೆ ಹಾಕಿಬಿಟ್ವಿ ಅಂತರ ಅದು ಇದ್ರಿಂದ ಮಾಡಿರೋದು ಅಂತ ಮಕ್ಳಿಗೆ ಗೊತ್ತೇ ಆಗೋದಿಲ್ಲ. ಹಂಗಾಗಿ ಏನೋ ಡಿಫ್ರೆಂಟ್ ಟೇಸ್ಟ್ ಅಂತ ತಿಂದ್ಬಿಡ್ತಾರೆ. ಈಗ ರೈಸು ಅಂತವ್ ಮಾಡಿದ್ರೆ ಹುಡುಗರಿಗೆ ಗೊತ್ತಾಗ್ತದ. ಈಗ ಆರೋಗ್ಯದೊಳಗೆ ಏನಾದ್ರೂ ನಿಮಗೆ ಸುಧಾರಣೆ ಅಂತ ಅನಿಸ್ತದ? ನಿಮ್ಮ ಮನೆ ಮಂದಿ ಆರೋಗ್ಯದೊಳಗೆ ನಾನು ಹೇಳ್ತೀನಿ, ಈಗ ಸಿರಿಧಾನ್ಯಗಳನ್ನು ಬಳಸೋದ್ರಿಂದ ನವಣಿ ಬಳಸೋದ್ರಿಂದ ನಮ್ಮಲ್ಲಿ ಏನಾದ್ರೂ ಬದಲಾವಣೆಗಳಾಗಿದೆ ಅಂತೇಳಿ? ಚಳಿಗಾಲದಾಗ ನವಣಿ ಬಳಸಬೇಕು, ಹೀಟ್ ಇರ್ತದ ಚಲೋ. ಆಮೇಲೆ ಸಮ್ಮರ್ ಸೀಸನ್ ದಾಗ ಬರಗದು ಬಳಸಿರ್ತೇನೆ ತಂಪ ಅಂತ ಅನ್ಕೊಂಡು, ರಾಗಿ ಅವೆಲ್ಲ ಸಮ್ಮರ್ನಾಗ ಬಳಸ್ತೇನೆ. ಸೀಸನ್ ವೈಸ್ ಸಿರಿಧಾನ್ಯಗಳು ಬಳಸಿರ್ತೇವೆ. ಈಗ ನೀವು ಸ್ಪರ್ಧೆ ಮಾಡಿ ಅಲ್ಲಿ ಗೆದ್ದು ಬಂದ ನಂತರ ನಾನು ಮಾಡ್ತೀನಿ ಅಂತ ಹೇಳಿ ನಿಮ್ ಸುತ್ತಮುತ್ತಲ ಏನ್ ಸ್ನೇಹಿತರು ಇರ್ತಾರಲ್ಲ ಅವರು ಕೂಡ ನಿಮ್ ಕಡೆ ಕಲ್ತಿದ್ದದನ್ನ? ಈಗೆಲ್ಲರೂ ವಿಶ್ ಮಾಡ್ಲಿಕ್ಕಂತ ಫೋನ್ ಮಾಡ್ತಿರ್ತಾರೆ, ಅವರೆಲ್ಲ ಹೆಂಗ್ ಮಾಡಿದ್ರಿ ಅಂತೆಲ್ಲ ಕೇಳ್ತಿರ್ತಾರೆ. ಬಹಳ ಜನ ನಂಬಲಿನ್ ಸೀತನಿ ಏನ್ ತಗೊಂಡ್ ಹೋಗ್ತಾರಲ್ಲ ಖರೀದಿ ಮಾಡಿ, ಅವರೆಲ್ಲಾರು ಟ್ರೈ ಮಾಡ್ಯಾರಂತ ಚಲೋ ಆಗ್ಯಾವಂತೆ ಮೂರ್ನಾಲ್ಕು ಜನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ. ಅಡ್ಡಿ ಇಲ್ಲ, ಟೇಸ್ಟ್ ಅಂತೂ ಆಯ್ತು. ಪೌಷ್ಟಿಕಾಂಶ ಕೂಡ ನಾವು ಸಿರಿಧಾನ್ಯಗಳಿಂದ ಸಾಕಷ್ಟು ಸಿಗ್ತದೆ ಅಂತ ಹೇಳಿ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಈಗ ತಾವು ಇದ್ರ ಬಗ್ಗೆ ಏನಾದರೂ ಅಧ್ಯಯನ ಮಾಡಿರಿ? ಅಧ್ಯಯನ ಅಂತ ಏನು ಮಾಡಿಲ್ಲ ನಾನು. ಇಷ್ಟೆಲ್ಲ ಅಂದ್ರೆ ನೀವು ಕಾಯಿಪಲ್ಯಗಳನ್ನ ಹಾಕ್ತಾ ಇದ್ದೀರಿ, ಅದ್ರ ಜೊತೆಗೆ ಬೇರೆ ಬೇರೆ ಸಿರಿಧಾನ್ಯಗಳನ್ನು ಕೂಡಿಸಿ ತಯಾರು ಮಾಡಿ, ಎಲ್ಲಾ ಸಿರಿಧಾನ್ಯಗಳು ಒಳ್ಳೇದೇ ಅಂತ ಹಾಕಿದ್ದು. ಆಮೇಲೆ ಕ್ಯಾರೆಟ್ ಕಣ್ಣಿಗೆ ಒಳ್ಳೇದಂತ ಥಾಲಿಪೇಟ್ ಒಳಗೆ ಹಾಕಿದ್ದು. ಆಮೇಲೆ ನುಗ್ಗೆ ಸೊಪ್ಪು ಹಾಕಿದ್ದೆ ನಾನು, ಮೆಂತೆ ಸೊಪ್ಪು ಹಾಕಿದ್ದೆ, ಆಮೇಲೆ ಅಜ್ವಾನ ಡೈಜೆಷನ್ ಗೆ ಅಂತಂದು ಇವೆಲ್ಲ ಬಳಸಿ ಮಾಡಿದ್ದೆ. ಆರೋಗ್ಯಪೂರ್ಣವಾದ ಒಂದು ತಿಂಡಿ ತಿನಿಸುಗಳನ್ನ ನಾವು, ಆಮೇಲೆ ವೆಲ್ಕಮ್ ಡ್ರಿಂಕ್ ಅಂತ ಸೀತನಿನೇ ಮಿಕ್ಸಿಗೆ ಹಾಕ್ಬಿಟ್ಟು ಅದ್ರಿಂದ ಹಾಲು ತೆಗೆದಿದ್ದೆ ನಾನು. ಸೀತನಿ ಹಾಲು, ಸೀತನಿ ಸ್ವಲ್ಪ ಬೆಲ್ಲ ಹಾಕಿ ಅದು ಸ್ವೀಟ್ ವೆಲ್ಕಮ್ ಡ್ರಿಂಕ್ ಮಾಡಿಕೊಟ್ಟಿದ್ದೆ. ಅದು ಬಹಳ ಇಷ್ಟಪಟ್ರು ಜಡ್ಜಸ್ ಎಲ್ಲ ಅಲ್ಲಿ. ಇದು ಹೊಸದು ತಾವು ಮಾಡಿದ್ದು? ಎಲ್ಲರೂ ಈ ರೀತಿ ನಾವು ಎಲ್ಲೇ ಟೇಸ್ಟ್ ನೋಡೇ ಇಲ್ಲ ಅಂತಂದ ಹೇಳಿದ್ರು. ಇದೆಲ್ಲ ನಾನು ಓನ್ ಆಗಿ ಮಾಡಿರೋದು. ಬಹಳ ಸಂತೋಷ ಆಗ್ತದೆ. ಈಗ ನೋಡ್ರಿ ಎಳ್ನೀರು, ಕಬ್ಬಿನ ಹಾಲು, ಅದ್ರ ಜೊತೆಗೆ ಸೀತನಿ ಹಾಲು ಕೂಡ ಒಂದು ಆಡ್ ಮಾಡ್ಕೊಳ್ಬಹುದು ನಮ್ಮ ಮೆನ್ಯೂಗೆ. ಬಹಳ ಟೇಸ್ಟ್ ಆಗ್ತದೆ, ಟೇಸ್ಟ್ ಆಗ್ತದೆ, ಒಳ್ಳೇದು. ಈಗ ನೀವು ಒಂದು ಗ್ಲಾಸ್ ಸೀತನಿ ಹಾಲು ಮಾಡಬೇಕು ಅಂತಂದ್ರೆ ಎಷ್ಟು ಪ್ರಮಾಣದ ಸೀತನಿಯನ್ನ ಬಳಸಬೇಕಾಗ್ತದೆ? ಒಂದು ಗ್ಲಾಸಿಗೆ ಒಂದು 250 ಗ್ರಾಮ್ ಆದ್ರೆ ಆಗುತ್ತೆ. ಒಂದು ಪಾವ್ ಕಿಲೋದೊಳಗೆ ಒಂದು ಗ್ಲಾಸ್, ಪಾವ್ ಕಿಲೋ ಒಳಗೆ ಒಂದು ಗ್ಲಾಸ್. ಒಂದ್ ಸ್ವಲ್ಪ ನೀರು ಹಾಕಿ ಮಾಡಿಬಿಟ್ರೆ, ಇಷ್ಟಪಡೋರು ಒಂದ್ ಸ್ವಲ್ಪ ಕೊಬ್ಬರಿನೂ ಹಾಕೋಬಹುದು ಅದ್ರ ಜೊತೆಗೆ. ಆದ್ರೆ ಟೇಸ್ಟ್ ಮಾತ್ರ ಇದು ಸೀತನೆಯಿಂದ ಮಾಡಿರೋದು ಅಂತ ಅನ್ಸೋದೇ ಇಲ್ಲ, ಅಷ್ಟು ಟೇಸ್ಟ್ ಆಗಿರುತ್ತೆ. ಸ್ವಲ್ಪ ಬೆಲ್ಲ, ಏಲಕ್ಕಿ ಪುಡಿ, ಒಂಚೂರೆ ಉಪ್ಪು ಎಲ್ಲ ಹಾಕ್ಬಿಟ್ಟು ಹಾಲು ತಕೊಂಡು ಸೋಸಿ ಕೊಟ್ಬಿಟ್ರೆ ಅದು ಸೀತನಿ ಹಾಲು ಅಂತ ಗೊತ್ತಾಗಂಗಿಲ್ಲ, ಅಷ್ಟು ಟೇಸ್ಟ್ ಇರುತ್ತೆ. ನಾ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೆ, ನನಗೆ ಬಹಳ ಇಷ್ಟ ಆಯ್ತು ಅದು. ಬಹಳ ಸಂತೋಷ. ಅಂದ್ರೆ ಈಗೇನು ತಾವು ಏನು ತಿನಿಸುಗಳನ್ನ ಮಾಡಿರಿ, ಸಿರಿಧಾನ್ಯಗಳನ್ನ ಉಪಯೋಗ ಮಾಡಿಕೊಂಡು ಅದನ್ನ ನಾವು ಎಲ್ಲರೂ ಏನು ಮಾಡಕ್ ಕಲ್ತ್ರ ಮನೆಯೊಳಗ ಬೇರೆ ಬೇರೆ ತಿನಿಸುಗಳನ್ನ ಮಾಡಿ ನಾವು ಖುಷಿಯಾಗಿ ಅದನ್ನ ಕುಟುಂಬದವರ ಜೊತೆಗೆ ಹಂಚಿಕೊಂಡು ತಿನ್ನಬಹುದು, ಮತ್ತೆ ಒಂದು ಆರೋಗ್ಯಪೂರ್ಣವಾದಂತಹ ಒಂದು ಜೀವನವನ್ನ ಸಾಗಿಸಬಹುದು ಅಂತ ಹೇಳಿ. ಏನು ಜಂಕ್ ಫುಡ್ ಅಂತ ನಾವು ಕರೀತಾ ಇದ್ದೀವಿ, ವಿಶೇಷವಾಗಿ ಮಕ್ಕಳು ಇವತ್ತಿನ ದಿವಸ ತಾವು ಹೇಳದಂಗ ಹೊರಗಡೆ ಜಂಕ್ ಫುಡ್ ತಿಂದು ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ. ಅಂತ ಒಂದು ಪರಿಸ್ಥಿತಿಗೆ ಈಗೇನು ಸಿರಿಧಾನ್ಯಗಳ ಒಂದು ತಿನಿಸುಗಳೇನದಾವ, ಇವು ಸಶಕ್ತವಾದಂತಹ ಉತ್ತರ ಆಗಬಹುದು ಆಗೇದ? ಯಾಕಂತಂದ್ರೆ ನನ್ನ ಅನಿಸಿಕೆ ಪ್ರಕಾರ ಹೇಳ್ಬೇಕಂದ್ರೆ, ನಾವು ಈಗೇನ್ ಸೀತನಿ ಸೇಲ್ ಮಾಡ್ತಿದ್ದೀವಲ್ಲ ಸರ್, 4 ಗಂಟೆಗೆಲ್ಲ ಸ್ಕೂಲ್ ಹುಡುಗರು ಬರ್ತಾರಲ್ಲ, ಸ್ಕೂಲ್ ಬಿಟ್ಟ ತಕ್ಷಣ ನಂಬಲ್ಲಿ ತಗೊಂಡ್ ಹೋಗ್ಲಿಕ್ಕೆ ಬರ್ತಾರೆ. ಒಂದ್ ದಿವಸ ಏನಾದ್ರೂ ನಂಬಲ್ಲಿ ಸ್ಟಾಕ್ ಕಮ್ಮಿ ಇದ್ದು ಇರ್ಲಿಲ್ಲ ಅಂದ್ರೆ, ಇಲ್ಲ ಆಂಟಿ ನಾವು ಸಾಯಂಕಾಲ ಸ್ನಾಕ್ಸ್ ಇದೇ ತಿನ್ನವರಿದ್ವಿ ಅಂತ ಅಷ್ಟು ಇಷ್ಟಪಡ್ಲಿಕ್ಕೆ ಸ್ಕೂಲ್ ಹುಡುಗರು ಎಲ್ಲ. ಇವಾಗಿನ ಹುಡುಗರು ಏಜ್ ಆದವ್ರು ಅಷ್ಟೇ ಅಲ್ಲ, ಈಗಿಂದ ಹೊಸ ಹುಡುಗರು ಸದ್ಯಕ್ಕೆ ಈ ಸೀತನಿನ ಬಹಳ ಇಷ್ಟಪಟ್ಟು ನಮ್ಮಲ್ಲಿ ಪರ್ಚೇಸ್ ಮಾಡಿ ತಗೊಂಡು ಹೋಗ್ತಾರೆ. ಇದು ಬಹಳ ಮುಖ್ಯವಾದಂತದ್ದು, ಯಾಕಂತಂದ್ರೆ ಈಗೇನು ಸಣ್ಣವರಿದ್ದಾಗ ಏನು ರೂಢಿ ಬೀಳ್ತದ ಅದು ಸಂಪೂರ್ಣವಾಗಿ ವಯಸ್ಸಾಗೋ ತನಕನು ಅದೇ ರೂಢಿ ಇದ್ದೇ ಇರ್ತದ. ಹಂಗಾಗಿ ಸಣ್ಣ ಮಕ್ಕಳಿಗೆ ನಾವೇನಾದ್ರೂ ಕಲಿಸಿದ್ರೆ ಅವರು ಈ ಒಂದು ಸಂಸ್ಕೃತಿಯನ್ನ ಮುಂದುವರೆಸಿಕೊಂಡು ಹೋಗೋದಕ್ಕೆ ಬಹಳಷ್ಟು ಅನುಕೂಲ ಆಗ್ತದೆ. ಬಹಳ ಒಳ್ಳೆ ಕಾರ್ಯ ತಾವು ಮಾಡ್ತಾ ಇದ್ದೀರಿ, ಬಹಳ ಸಂತೋಷ ಆಯ್ತು ತಮ್ಮ ಜೊತೆಗೆ ಮಾತಾಡಿ. ಏನು ತಾವು ಸಿರಿಧಾನ್ಯಗಳಿಂದ ತಿನಿಸುಗಳನ್ನ ಮಾಡಿ ಒಂದು ಹೊಸ ಮೆನು ಏನು ನಮ್ಮ ಎಲ್ಲ ಜನರಿಗೆ ಕೊಟ್ಟಿದ್ದೀರಿ, ಬಹುಶಃ ಈ ಮೆನುವನ್ನ ಎಲ್ಲರೂ ಫಾಲೋ ಮಾಡಿ ತಮ್ಮ ಆರೋಗ್ಯವನ್ನ ಸುಧಾರಣೆ ಮಾಡ್ಕೊಳ್ತಾರ ಅಂತ ಹೇಳಿ ನಾವು ಆಶಾ ಮಾಡೋಣ. ಮತ್ತೆ ತಾಜಾ ಸಿಗುವಂತಹ ಒಂದು ಆಹಾರ ಏನದ ಅದು ನಮ್ಮ ಜೀವನ ಕ್ರಮವನ್ನು ಬದಲಿಸುವಂತಹ ಒಂದು ಶಕ್ತಿ ಕೂಡ ನಮ್ಮ ನೆಲದಿಂದ ಆ ಒಂದು ಆಹಾರದೊಳಗೆ ಬಂದಿರುತ್ತದೆ ಅನ್ನುವಂತಹ ಮಾತನ್ನು ನಾವು ಇಲ್ಲಿ ನೆನಪಿಟ್ಟುಕೊಳ್ಬೇಕು. ಒಳ್ಳೇದು ಮನೋರಮಾ ದೇಶಪಾಂಡೆಯವರೇ, ತಮ್ಮ ಅನುಭವಗಳನ್ನು ನಮ್ಮ ಎಲ್ಲ ಶ್ರೋತೃಗಳ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಈ ತನಕ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಸಿರಿಧಾನ್ಯಗಳ ಪಾಕ ಸ್ಪರ್ಧೆಯಲ್ಲಿ ಪ್ರಶಸ್ತಿ ಪಡೆದ ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ಟೇಂಗಳಿ ಗ್ರಾಮದ ರೈತ ಮಹಿಳೆಯಾದ ಮನೋರಮಾ ಉಲ್ಲಾಸ್ ದೇಶಪಾಂಡೆ ಅವರೊಡನೆ ನಡೆಸಿದ ಮಾತುಕತೆಯನ್ನ ಕೇಳಿದಿರಿ. ಮಾತುಕತೆಯನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರೂಳಿ. ಮಣ್ಣಿನ ಮಗ ಕಾರ್ಯಕ್ರಮ ಪ್ರಸಾರವಾಯಿತು. ಈಗ ಕೇಳಿ ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳು. ಶೋಭಕ, ಶೋಭಕ, ಏನ್ ಮನೆಗೆ ಬಾರಪ್ಪ ರಜಣ ಬಾ. ಅಲ್ಲ ಏನಿದೆ, ಯಾಕೋ ಧ್ವನಿ ಹೇಳಿದೆ? ಏನಪ್ಪ ಇರ್ತಾವಲ್ಲ ತಾಪತ್ರಯ, ಮನೆ ಅಂದ ಮೇಲೆ ಸಂಸಾರ ಅಂದ ಮೇಲೆ ಎಲ್ಲ ಅಷ್ಟು. ಏನ್ ತಲಿಕೆ ತಾಪತ್ರ ಕಡಿಮೆ ಕಡಿಮೆ ಆಗ್ತಾವ ಬಿಡ್ತಾವ, ಮತ್ತೆ ವಿಚಾರ ಅಂತೂ ಬರ್ತಾವ ನೋಡು. ಇನ್ನ ಶೋಭಕ್ ನಾ ಏನ್ ಹೇಳ್ಬೇಕವ? ಹಂಗೇನಿಲ್ಲ, ಶೋಭಕ್ ನ ಮನುಷ್ಯಳ ಇದ್ದಾಳಪ್ಪ, ಮನುಷ್ಯರಂದ ಮೇಲೆ ವಿಚಾರಗಳಿದ್ದೇ ಇರ್ತಾವಿಲ್ಲ ನೋಡು. ಅಲ್ಲ ರಜಣ, ಎಷ್ಟು ಗಟ್ಟಿದ್ರು ಮನುಷ್ಯ ಒಂದೊಂದ್ ಟೈಮ್ನಾಗ ಹಂಗ ಆಗ್ತಾವ ನೋಡು, ಮೆತ್ತಗಾಗ್ತದ ಅವು ಅಂತ ವಿಚಾರಗಳು ಬಂದ್ ಬಿಟ್ಟಿರ್ತಾವ. ಬಂದ್ ಬಿಡ್ತ ಹೌದಲ್ಲ, ಅದಕ್ಕ ತಿಳಿದ್ರೆ ಏನ್ ಹೇಳ, ಏನ್ ಹೇಳ್ತಾರೆ, ಚಿಂತಿ ಚಿತೆ ಇದ್ದಂಗ. ಹೌದು ಹೌದಿಲ್ಲ, ಅದ್ ನಡುವಿನ ಒಂದು ಸೊನ್ನೆ ಚಿತೆ ಆಗ್ಬಿಡುತ್ತೆ, ಚಿತೆ ಆಗ್ಬಿಡುತ್ತೆ ಅಂತಂದ್ರೆ ಜೀವಂತ ಸುಡುತ್ತದಂತಿದ. ಖರೇನೇ ಅದು, ಇಷ್ಟೆಲ್ಲ ಹೇಳ್ಯಾರ, ಇಷ್ಟೆಲ್ಲ ಕೇಳಿರ್ತೀವಿ, ಇಷ್ಟೆಲ್ಲ ಓದಿರ್ತೀವಿ ಅಂದ್ರು ನಮಗ್ ಬಂದಾಗ ನನಗೆ ಹಿಡ್ಕೊಂಡ ಹೌದು ಚಿಂತೆ ಮಾಡ್ಕೋತ ಕೂಡ್ತೀವಿ. ಯಾಕಂದ್ರೆ ಅದು ಪ್ರಸಂಗನೆ ಹಂಗಿರ್ತಾವಪ್ಪ. ಈಗ ನೀ ಬಂದಿ, ನಿನ್ ಜೋಡಿ ಒಂದ್ ಸ್ವಲ್ಪ ಏನೋ ಮಾತಾಡಿ ನಾವು ಅವ್ರಿಗೆ ಮಾಡ್ಕೋಬಹುದು. ಯಾರು ಇದ್ದಿದ್ದಿಲ್ಲ ಅಂದ್ರೆ ಏನ್ ಮಾಡ್ತಿ, ಒಬ್ರೆ ಕೂತಿರ್ತೀವಿ ಇಲ್ಲ ಸತತ್ ಅದೇ ತಲೆ ಏನ್ ಕೆಲಸ ಮಾಡ್ಲಿ ಮಾಡದೇ ಇರ್ಲಿ, ಊಟ ಮಾಡಿದ ಕಡೆ ಲಕ್ಷ ಇರಂಗಿಲ್ಲ, ತಿಂಡಿ ತಿನ್ನೋದ್ ಲಕ್ಷ ಇರಂಗಿಲ್ಲ, ನಾ ಏನ್ ಮಾಡ್ಲಿಕ್ಕೆ ಕತ್ತೀನಿ ಅನ್ನೋದ್ ಲಕ್ಷ ಇರಂಗಿಲ್ಲ, ಬರೀ ನಮ್ ತಲೆ ಸುತ್ತೆಲ್ಲ ಬರೀ ಅದೇ ವಿಚಾರ ತಲೆ ತುಂಬಿರ್ತದ. ಆ ಟೈಮ್ನಾಗ ಗಂಡ ಹೆಂಡತಿ ಏನಾದ್ರೂ ಮಾತಾಡಿಸಿದ್ರೆ ಅದಂತೂ ಬಹಳ ಜಲ್ದಿ ಬರ್ತದ ನೋಡ್, ಯಾಕಂದ್ರೆ ಇವತ್ ನಾಳೆ ಸುಮ್ ಸುಮ್ನೆ ಸಿಟ್ಟು ಬರ್ತಿರೋದಪ್ಪ, ಮತ್ತೆ ಇಂಥ ಕಣ್ಣಾಗ ಮಾತಾಡಿಸಿದ್ರೆ ಕೇಳ್ತೇನೆ. ಅಲ್ಲಿ ಏನಾಗುತ್ತೆ ಶೋಭಕ್ಕ ಅಂತಂದ್ರೆ, ಹೇಳಿದ್ರ

ಆ ಒಂದು ಲೆವೆಲ್ಗೆ ಅವ್ರು ಬರ್ಲಿಲ್ಲ. ಅಷ್ಟು ಲೆವೆಲ್ ಬೇಡ, ಸ್ವಲ್ಪ ಮುಟ್ಟಬೇಕಲ್ಲ ಅವರು. ಅದಾಗ್ಲಿಲ್ಲ ಅಂದ್ರೆ ಏನ್ ಮಾಡಿ ಏನದಪ್ಪ ವ್ಯರ್ಥಲ್ಲ ಅಂತ ಅನ್ನಂಗಾಗಂಗ್ಲನ್. ನೋಡ್ಸೋಬೇಕಾ ಇಲ್ಲಿ ಏನ್ ವಿಚಾರ ಮಾಡ್ಬೇಕಂತಂದ್ರ ಐದು ಬಟ್ಟು ನಮ್ ಕೈವು ಸಮಾನವೇನು? ನೀವೆಲ್ಲ ಹೇಳ್ಬೇಡಪ್ಪ, ಐದು ಬಟ್ಟು ಸಮವೇನು ಅಂತಂದ್ರೆ ಕಟ್ ಮಾಡುವ ಸಮ ಆಗ್ತಾವ. ಅಂದ್ರೆ ನಾ ಹೇಳದೇನು, ಈಗ ಒಂದ್ ಎಸ್ ಎಸ್ ಎಲ್ಸಿದ್ರೆ ನಾವು ಫೇಲ್ ಆದ್ವಿ ಅಂತ ಇಟ್ಕೊಂಡ್ ಜೀವನ ಮುಗಿತೇನೆ ಅಲ್ಲಿಗೆ. ಮುಗಿಯಂಗಿಲ್ಲ ಬಿಡು, ನೀ ಹಿಂಗ್ ಹೊರಗೆ ಬಂದು ವಿಚಾರ ಮಾಡೋದಂತ ನಾ ಹೇಳ್ದ ಆಗಲೇ, ನೀವು ಹೇಳ್ದ ನೋಡು ಎಸ್ ಎಸ್ ಎಲ್ ಸಿ ಫೇಲ್ ಆದ್ವಿ ಅಂತ ಇಟ್ಕೊಳ, ಜೀವನ ಮುಗಿತೇನು ಇಲ್ಲ. ಹೌದಿಲ್ಲ, ಎಸ್ ಎಸ್ ಎಲ್ ಸಿ ಇನ್ನೊಂದ್ ಪರೀಕ್ಷೆ ಬರೀಬಹುದು, ಸಪ್ಲಿಮೆಂಟರಿ ಇರ್ತದ. ಹೌದು, ಆಮೇಲೆ ಇನ್ನೂ ಬಹಳಷ್ಟು ಹಾದಿಗಳ ಅದಾವ. ಒಂದ್ಸಲ ಎರಡ್ ಸಲ ಪರೀಕ್ಷೆ ಕಟ್ಟೋಣ, ಕೆಲವೊಂದ್ಸಲ ನಮ್ಗೆ ತಲೆಗೆ ಹತ್ತೋದೇ ಇಲ್ಲ ಅಂತ ಎಸ್ ಎಸ್ ಎಲ್ ಸಿ ಪಾಸ್ ಆಗೋದು ಅಂದ್ರೆ ಜೀವನ ಮುಗಿತೇನು, ಅದನ್ನ ಬಿಟ್ಟು ಬಿಡ್ಬೇಕಾಗ್ತದೆ ಅಂತಂದ್ರ ನಾ ಹೇಳದೇನು, ನಮ್ಮ ಸಂಸಾರದಾಗ ನಮ್ಮ ಜಗತ್ತಿನ ನೋಡ್ಬೇಕು ಎಷ್ಟೋ ಜನ ಎಸ್ ಎಸ್ ಎಲ್ ಸಿ ಫೇಲ್ ಆದವರು, ಶಾಲೆಗೆ ಹೋಗದೇ ಇರುವಂತವ್ರು ಸಹಿತ ಜೀವನದೊಳಗೆ ಸಾಕಷ್ಟು ಸಾಧನೆ ಮಾಡ್ಯಾರ, ಸಾಕಷ್ಟು ಮೇಲ್ಮಟ್ಟಕ್ಕೆ ಹೋಗ್ಯಾರ, ಒಳ್ಳೆ ಜೀವನವನ್ನ ಮಾಡ್ಯಾರ. ಹಂಗ ನಾವು ಪ್ರಯತ್ನ ಮಾಡೋದು, ನಮ್ಮ ಕಡೆಯಿಂದ ತಾಯಿ ತಂದೆ ಪ್ರಯತ್ನ ಮಾಡೋದು, ಮಕ್ಕಳ ಪ್ರಯತ್ನ ಮಾಡೋದು. ಒಂದ್ ವೇಳೆ ಶಿಕ್ಷಣ ಹತ್ತಿಲ್ಲ, ಬೇರೆ ಹಾದಿಗಳು ಸಾಕಷ್ಟು ಅದಾವ ನಮಗೆ, ಸಾಕಷ್ಟು ಹಾದಿಯಿಂದ ನಾವು ಬದುಕಬಹುದು. ಆಮೇಲೆ ಇನ್ನೊಂದ್ ಯಾವ್ದೋ ಒಂದ್ ಕೆಲಸ ಇಟ್ಕೊಂಡು ಇಟ್ಕೋ, ಒಂದ್ ಯಾವ್ದೋ ನಾವು ಮಾಡ್ಬೇಕಾಗಿರ್ತದೆ, ಆಗೋದಿಲ್ಲ, ಫೇಲ್ ಆಗ್ತಿವಿ. ಅದೊಂದೇ ಕೆಲಸ ಅಂತಕೊಂಡು ಜೀವನ ಅದರ ಮೇಲೆ ನಿಂತಿರ್ತದೆ, ಅದನ್ನ ಬಿಟ್ಟು ಬೇರೆ ಶುರು ಮಾಡ್ಕೋಬೇಕು, ಬೇರೆ ಮಾಡ್ಕೊಳ್ಳೋದು, ಬಿಸ್ನೆಸ್ ಮಾಡ್ತಿರ್ತೀವಿ, ಒಂದು ಬಿಸ್ನೆಸ್ ಫೇಲ್ ಆಗ್ತದೆ ಅಂತ ಇಟ್ಕೊಳ್ಳೋ, ಆ ಮುಗಿತೇನು ಅವಕಾಶಗಳಿಲ್ಲ ಜಗತ್ತಿನೊಳಗೆ. ಅಂದ್ರೆ ನಾನು ಧೈರ್ಯ ಮಾಡ್ಕೊಳ್ಬೇಕು, ಧೈರ್ಯ ಮಾಡ್ಕೊಂಡು ಮುಂದೆ ನುಗ್ಗುತ್ತೀವಿ ಅಂತ ನಾವು ವಿಚಾರ ಮಾಡಿದ್ವಿ ಅಂತಂದ್ರೆ ನಮಗ್ ಸಹಾಯಕ ಬಹಳ ಮಂದಿ ಬರ್ತಾರೆ. ನಾವು ಕಾಲ್ ಮುರ್ಕೊಂಡು ಟೊಂಕ ಮುರ್ಕೊಂಡು ಮನೆಯ ಮೂಲೆ ಕೂತೀವಿ ಅಂತಂದ್ರೆ ಯಾರು ಬರ್ತಾರ? ಯಾರು ಬರಂಗಿಲ್ಲ. ಆ ಸಮಸ್ಯೆ ಆ ಸಮಸ್ಯೆಗೆ ಉಳಿತದ, ಮತ್ತೆ ಇಂಥವೆಲ್ಲ ಅನಾಹುತಗಳಾಗ್ತಾವ. ಯಾಕಂತಂದ್ರೆ ನಾವು ಬೇರೆಯವ್ರ ಜೊತೆಗೆ ಮಾತಾಡಬೇಕು. ಹೌದು. ಇನ್ನೊಂದು ಶೋಭಕ, ಇಲ್ಲಿ ಕೆಲವರು ಏನ್ ಹೇಳ್ತಾರಂತಂದ್ರೆ, ನಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ದಾಗ ನಮ್ಮ ಒಳಗಿಂದ ತುಂಬಲ್ ಏನಿರ್ತದೆ, ಒಳಗಿಂದ ಏನ್ ದುಗುಡು ಏನಿರ್ತದೆ, ಅದು ನಾವು ಎಂತವ್ರ ಹತ್ರ ಹೇಳ್ಕೊಳ್ಬೇಕಂತಂದ್ರೆ ನಮ್ಗೆ ಯಾರ ಮೇಲೆ ವಿಶ್ವಾಸದ ಅವ್ರ ಹತ್ರ ಹೇಳ್ಕೊಳ್ಬೇಕು. ಈಗ ಕೆಲವ್ರು ಹೆಂಗಿರ್ತಾರಂತಂದ್ರೆ ನಾವು ಹೇಳೋದಕ್ಕೆ ನಮ್ಗೆ ಉಲ್ಟಾ ತುಚ್ಛವಾಗಿ ನೋಡ್ತಾರೆ, ಅಥವಾ ತುಚ್ಛವಾಗಿ ಮಾತಾಡ್ತಾರೆ, ಆಗ್ತಿರೋದಿಲ್ಲ ನನಗೆ ಹಾಂಗ ಅನ್ನೋರ ಹತ್ರ ನಮ್ಮ ಸಮಸ್ಯೆ ಹೇಳ್ಕೊಬಾರ್ದು. ಯಾಕಂದ್ರೆ ನಮ್ಮ ಸಮಸ್ಯೆ ಇನ್ನೂ ಹೆಚ್ಚಾಗ್ತದೆ. ಆಮೇಲೆ ಸಮಸ್ಯೆಗೆ ಪುಷ್ಟಿ ಕೊಡೋರೆ ಬಹಳ ಮಂದಿ ಇರ್ತಾರಪ್ಪ. ಅದಕ್ಕೆ ಇಲ್ಲ, ಒಬ್ರಲ್ಲ ಒಬ್ರು ನಮ್ಗೆ ವಿಶ್ವಾಸ ಸಿಗ್ತಾರೆ. ಹೌದು, ನಮ್ಗೆ ವಿಶ್ವಾಸಕ್ಕೆ ಇದ್ದೇ ಇರ್ತಾರೆ. ಅಂತವ್ರ ಹತ್ರ ನಮ್ಗೆ ಹೇಳಿದ್ರೆ ಅವ್ರಿಗೆ ನಮ್ಗೆ ಸಮಾಧಾನ ಬರ್ತದೆ, ಇಷ್ಟ ಆಯ್ತಲ್ಲ ನೋಡೋಣ ತಗೋ ಇವತ್ತಿಗೆ ಬಿಟ್ಟು ಬಿಡು ಅಂತಂದ್ರ ಅವತ್ ಮುಗಿದ ಸಮಸ್ಯೆ. ಹೌದು, ಆ ವಿಚಾರದಿಂದ ಹೊರಗೆ ಬಂದೇ ಬಿಡ್ತಾರೆ, ಆ ಪ್ರಸಂಗದಿಂದ ಹೊರಗೆ ಬಂದಿವಲ್ಲ ಏನಾಗ್ತದೆ ಅಂತಂದ್ರೆ ನಾವು ಬೇರೆ ಹಾದಿಗಳು ಸಿಗ್ತವೆ. ಇಷ್ಟೆಲ್ಲ ಆದ್ಮೇಲೆ ಇನ್ನೊಂದು ಶೋಭಕ ಏನ್ ವಿಚಾರ ಅಂತಂದ್ರೆ, ನಮ್ಮ ಸೊಸೈಟಿ ಒಳಗ ನಮ್ಮ ಸಮಾಜದೊಳಗ ಈ ಮಾನಸಿಕ ಸಮಸ್ಯೆಗಳೇನವಲ್ಲ, ಇವೆಲ್ಲ ಮಾನಸಿಕ ಸಂಬಂಧಪಟ್ಟಿವೆ. ಇದಕ್ಕೆ ನಾವೊಂದು ರೋಗ ಇದನ್ನು ನಾವು ಇದಂತ ಒಪ್ಪಿಕೊಳ್ಳೋದಿಲ್ಲ ಜಲ್ದಿ. ಇದನ್ನ ಏನಪ್ಪ ಹುಚ್ಚುದೋಕನಿಗೆ ಹೋಗ್ಬೇಕು, ತಲೆ ಕೆಟ್ಟದಂತ ಅಂತಾರ, ತಲೆ ಕೆಟ್ಟದ ಹುಚ್ಚಿಡದ, ಅದಕ್ಕ ಹಿಂಗ ಅದು ಸಣ್ಣ ಶಬ್ದಗಳಾಗ್ಬಿಡ್ತಾವ, ಕೀಳುಮಟ್ಟದ ಶಬ್ದಗಳಾಗ್ಬಿಡ್ತಾವ, ಅದ್ರಲ್ಲಿಂದ ಮತ್ತಿಷ್ಟು ಅದೇನಾಗ್ತದೆ ದೀರ್ಘ ಹೋಗ್ಬಿಡ್ತು ಅಂತ. ನಾನದನ್ನು ಈಗ ನಮ್ಗೆ ಆರಾಮಿಲ್ಲ, ಜ್ವರ ಬಂದಿಲ್ಲ, ಕೆಮ್ಮಾಗ್ಯದ, ನೆಗಡಿ ಆಗ್ಯದ, ಕಾಲರ ಆಗ್ಯದ, ಮತ್ತೊಂದಾಗ್ಯದ, ಟೈಫಾಯ್ಡ್ ಆಗ್ಯದ ಅಂದ್ರೆ ಡಾಕ್ಟರ್ ಬಳಿ ಹೋಗ್ತೀವಿ. ಹೌದು, ಹಂಗ ಇದು ಒಂದು ರೋಗ ಖರೇ ಅದ. ಈಗ ಅವನಿಗೆ ಒಂಥರ ಆಗ್ಲಿಕ್ಕತ್ತಾನ ಮನುಷ್ಯ ಅಂತಂದ ಮೇಲೆ ಅದನ್ನ ವಿಚಾರ ಮಾಡ್ಬೇಕು. ಅವ್ನ ಸುತ್ತಮುತ್ತಿದ್ದವ್ರು ಮನ್ಯಾಗ ಯಾರ್ಯಾರು ಇರ್ತಾರಲ್ಲ, ಯಾಕೋ ಒಂಥರ ಸುಮ್ಮ ಕೂಡ್ಲಿಕತ್ತಾನ, ಏನೋ ವಿಚಾರ ಮಾಡ್ಲಿಕತ್ತಾನ, ಎದ್ರ ಬಗ್ಗೆ ವಿಚಾರ ಮಾಡ್ತಿರ್ಬೇಕು ಅಂತ ತಿಳ್ಕೋಬೇಕು. ತಿಳ್ಕೊಂಡ್ರ ಸರಿ ಸ್ವಲ್ಪ ಸುಧಾರಿಸ್ಕೊಳ್ಲಿಕ್ಕೆ ಆಗ್ತದೆ, ದವಾಖಾನೆ ಕರ್ಕೊಂಡು ಹೋಗ್ಬಹುದು, ಏನಾರ ಮಾಡಬಹುದು. ತಿಳ್ಕೊಲಾರ್ದನೆ ಇದ್ರ ಹಣೆ ಬರನೆ ಇಷ್ಟಾಯ್ತು ಬಿಡು ಅಂತ ಹೇಳಿ ಬಿಟ್ರಂದ್ರೆ ಶುರು ಮಾಡಿದ್ವಿ. ಬೈಯೋದ್ ಒಂದ್ ಕಡೆ ಆಗಿರ್ತದೆ, ಅವ ಮೊದ್ಲೇ ಮನಸ್ಸಿನೊಳಗೆ ಕುದಿತಿರ್ತಾನ. ಆ ಬೈಯೋದ್ ಒಂದ್ ಆಯ್ತು ಅಂತಂದ್ರೆ ತೀರಾ ಇಷ್ಟ ಒಳಗಾಗ್ಬಿಡ್ತಾನ ನೋಡ ಮಾನಸಿಕ ರೋಗ. ಅದಕ್ಕೆ ಹುಡುಗ ಇರ್ಲಿ ಹುಡುಗಿ ಇರ್ಲಿ ಇನ್ನೊಂದು ವಿಚಾರ ಬರ್ತದೆ, ಏನದು ಮುಖ್ಯವಾಗಿ ಅಂತಂದ್ರೆ ಊಟದ ಬಗ್ಗೆ, ಊಟ ಕಡಿಮೆ ಮಾಡ್ತದಂತ. ಆಮೇಲೆ ಅವ್ರ ವರ್ತನೆಗಳು ಬದಲಾವಣೆ ಆಗ್ತಾವಂತ. ಅಂದ್ರೆ ನಾರ್ಮಲ್ ಆಗಿ ಯಾರ ಜೊತೆ ಸೇರೋದಿಲ್ಲ, ಒಬ್ಬರೇ ಇರ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರ, ಆಮೇಲೆ ಅದರಾಗೂ ಇಂಟ್ರೆಸ್ಟ್ ತೋರಿಸೋದಿಲ್ಲ. ಇವ ನಮಗೆ ಗುರ್ತಾಗ್ತಾವ, ಹೊರಗಿರೋದ್ರಿಂದ ಗುರ್ತಾಗೋದಿಲ್ಲ. ಹೌದೌದು, ಮನೆಗೆ ಅವ್ರ ಜೊತೆಗೆ ಯಾರು ಇರ್ತಾರ ಅವ್ರಿಗೆ ಅಷ್ಟೇ ಗೊತ್ತಾಗ್ತಾವ. ಇದನ್ನ ನಾವು ನೋಡ್ತಾ ಇರ್ಬೇಕು. ನೋಡಿಕೊಂಡು ಈಗ ಎಲ್ಲಾ ಸರ್ಕಾರಿ ಆಸ್ಪತ್ರೆ ಒಳಗ ಈ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಒಂದ್ ದಿನ ಅಂತ ಫಿಕ್ಸ್ ಮಾಡಿರ್ತಾರೆ, ತಿಂಗಳಿಗೆ ಒಮ್ಮೆ, ತಿಂಗಳಿಗೆ ಎರಡ್ ಸಲನೋ, ವಾರಕ್ಕೊಮ್ಮೆ ಅಂತ ಮಾಡಿರ್ತಾರೆ. ಅಲ್ಲಿ ಕರ್ಕೊಂಡೋಗಿ ನಾವು ಅಂದ್ರೆ ಅವತ್ತಿನ ದಿನ ಆ ಡಾಕ್ಟರ್ಸ್ ಬಂದಿರ್ತಾರಲ್ಲ, ಬಂದಿರ್ತಾರೆ. ನಾವು ಪ್ರಾರಂಭದಲ್ಲಿ ನಮ್ಗೆ ಏನಾದ್ರು ವ್ಯತ್ಯಾಸ ಅನಿಸ್ತು ಅಂದ್ರೆ ಕರ್ಕೊಂಡು ಹೋಗ್ಬಿಡು. ಹೌದು, ಸೊಸೈಟಿ ಬಗ್ಗೆ ಅದ್ರ ಬಗ್ಗೆ ಏನ್ ವಿಚಾರ ಮಾಡೋದಿಲ್ಲ. ಹೌದು, ಸರಳ ದವಾಖಾನೆಗೆ ಹೆಂಗ್ ಹೋಗ್ತದೆ ಹಂಗ್ ಹೋಗಿ ಹೋಗಿ ತೋರಿಸ್ಕೊಂಡ್ಬಿಡುದು. ಹೌದು, ನೀವು ಎಷ್ಟು ಬೇಡಪ್ಪ, ನಾಲ್ಕು ಮಂದಿ ಟಮ್ ಟಮ್ ಮಾಡ್ತೀರಿ, ಹೋದ್ರೆ ತೋರಿಸ್ಕೊಂಡ್ ಬಂದ ನಾವ್ ಹೇಳಿದ್ರೆ ಇನ್ನೊಬ್ರಿಗೆ ಗುರ್ತಾಗ್ತಾನು. ಹೌದು ಬಿಡು, ಗೊತ್ತಾಗಂಗಿಲ್ಲ. ಆದ್ರೆ ಗೊತ್ತಾದ್ರೂ ಏನ್ ತಪ್ಪದಪ್ಪ, ಈ ಒಂದು ಮನೋಭಾವನೆ ಬೆಳೆಸ್ಕೋಬೇಕು. ಖರೇ ಅದ. ಇಷ್ಟು ತಿಳ್ಕೊಂಡ್ಬಿಟ್ರೆ ಮುಗಿದೋಯ್ತು, ಯಾವ್ದು ಏನು ಪ್ರಾಬ್ಲಮ್ ಆಗಂಗಿಲ್ಲ. ಅದಕ್ಕೆ ಯಾವ್ದೇ ಅಲ್ಲಿ ಈ ಚಿಂತೆ ಮಾಡ್ಕೊಂಡು ಕೂತ್ರಿ ಏನು ಉಪಯೋಗ ನೋಡು. ಏನಿಲ್ಲಂತಿ, ಏನೇನೇನೇನಿಲ್ಲ. ಈಗ ನಾ ಒಂದ್ ಮಾತು ಹೇಳ್ತೀನಿ. ಈಗ ಶೋಭಕ್ಕ ನನಗೆ ತಿನ್ಲಿಕ್ಕೆ ಏನ್ರ ಕುಡ್ತಾಳೋ ಇಲ್ಲೋ, ಚಾ ಏನ್ರ ಮಾಡ್ತಾಳೋ ಇಲ್ಲೋ ಅಂತ ನನ್ನೇ ವಿಚಾರ ಮಾಡ್ಕೋತ ಕೂತ್ರ ಏನಾಗ್ತದ? ಏನಿಲ್ಲ, ಚಾನು ಸಿಗಂಗಿಲ್ಲ, ಟಿಫನ್ ಸಿಗಂಗಿಲ್ಲ. ಅದ್ರ ಬದಲು ಶೋಭಕ್ಕ ನಾ ಹೇಳ್ದೆ, ಶೋಭಕ್ಕ ಹೊಟ್ಟೆ ಹಸಿದ್ ನೋಡವ ಅಂತಂದ್ರ ಹೌದು ಏನಾರ ಸಿಗ್ತದಪ್ಪ. ಹಂಗ ಏನಂತ ಚಿಂತೆ ಮಾಡ್ಲು. ನೀ ಏನ್ ಮಾಡ್ತಿದ್ದ ನೋಡು, ಸದ್ಯಕ್ಕರ ಇನ್ನ ಏನು ಮಾಡಿಲ್ಲ, ಮತ್ತೆ ಮಾಡ ತನಕ ಕೊಡ್ತಿದ್ದಿ ಅಂದ್ರ ಮಾಡಿ ಕೊಡ್ತೀನಿ. ನೋಡು, ಶೋಭಕ್ಕರ ಮನೆಗೆ ಬಂದಾಗ ನಾ ಎಂದು ಖಾಲಿ ಹೋಗಿಲ್ಲ. ಹೌದಾ? ಯಾಕಂತಂದ್ರ ಬರ ಮುಂದೆ ನಾನು ಹೊಟ್ಟಿ ಚೌಮೆ ಚೌಮೆ ಅಂತಿರ್ತಾನ ಅವಾಗ ಬಂದಿರ್ತೀನಿ. ಹೌದೇನೆ, ಕೆಮ್ಮೊಂದು ಬಾಳ ಆಗಿದೆ ನೋಡು. ಕೆಮ್ಮ ನಿಂದ ಸ್ವಲ್ಪ ಯಾವಾಗ್ಲೂ ಜಾಸ್ತಿನೇ ಇರ್ತದಪ್ಪ, ಸ್ವಲ್ಪ ತಂಡಿ ಪ್ರಕೃತಿ ಅದ ನಿಂದ. ಹಿಂಗಾಗಿ ಸ್ವಲ್ಪ ಬಿಸಿ ಬಿಸಿ ಬಿಸಿ ಮಾಡಿಕೊಡ್ತೇನೆ ಅಂತ ಕೂತಿರಂಗಾದ್ರೆ. ಆಯ್ತು. ಗ್ರಾಮೀಣ ಕುಟುಂಬದವರಿಗೆ ಸಲಹೆಗಳನ್ನು ಕೇಳಿದ್ರಿ. ಈಗ ವೀರಣ್ಣ ನಾಲ್ವರ್ ಮತ್ತು ಸಂಘದಿಂದ ತತ್ವ ಪದಗಳು. ಕರುಣೆ ಬಾರದೆ ನಿನಗೆ ಶ್ರೀ ಗುರುದೇವ, ಕರುಣೆ ಬಾರದೆ ನಿನಗೆ, ಕರುಣೆ ಬಾರದೆ ನಿನಗೆ ಶ್ರೀ ಗುರುದೇವ, ಕರುಣೆ ಬಾರದೆ ನಿನಗೆ, ಕರುಣೆ ಬಾರದೆ ನಿನ್ನ ಚರಣಕ್ಕೆ ಎರಗುವೆ, ಕರುಣೆ ಬಾರದೆ ನಿನ್ನ ಚರಣಕ್ಕೆ ಎರಗುವೆ, ಮಾರಹರನು ಇರುವ ದಾರಿ ತೋರೆಂದರೆ, ಮಾರಹರನು ಇರುವ ದಾರಿ ತೋರೆಂದರೆ, ಕರುಣೆ ಬಾರದೆ ನಿನಗೆ ಶ್ರೀ ಗುರುದೇವ, ಕರುಣೆ ಬಾರದೆ ನಿನಗೆ. ಊರೋಳು ಕಾರುಬಾರ ಬಾರಿ ಮಾಡು ತಲಿಯರು, ಊರೋಳು ಕಾರುಬಾರ ಬಾರಿ ಮಾಡು ತಲಿಯರು, ಧೀರನೆ ಅರುವರು ಹಿ ಪಾರು ಮಾಡೆಂದರೆ, ಧೀರನೆ ಅರುವರು ಹಿ ಪಾರು ಮಾಡೆಂದರೆ, ಪಂಚತತ್ವಗಳೆಲ್ಲ ವಂಚನೆ ಇಲ್ಲದೆ ತಿಳಿಸೋ, ಪಂಚತತ್ವಗಳೆಲ್ಲ ವಂಚನೆ ಇಲ್ಲದೆ ತಿಳಿಸೋ, ಹಂಚಿಕೆಯಿಂದ ಪಂಚ ದಾರಿ ತೋರೆಂದರೆ, ಹಂಚಿಕೆಯಿಂದ ಪಂಚ ದಾರಿ ತೋರೆಂದರೆ, ಕರುಣೆ ಬಾರದೆ ನಿನಗೆ ಶ್ರೀ ಗುರುದೇವ, ಕರುಣೆ ಬಾರದೆ ನಿನಗೆ. ಮೇಲು ಮಾಲಿನೋಳು ಸಾಲ ಜ್ಯೋತಿ ಉರಿಯುವವು, ಮೇಲು ಮಾಲಿನೋಳು ಸಾಲ ಜ್ಯೋತಿ ಉರಿಯುವರು, ಕೀಲಿ ತೆರೆದು ಕಾಲ ಹರನ ತೋರೆಂದರೆ, ಕೀಲಿ ತೆರೆದು ಕಾಲ ಹರನ ತೋರೆಂದರೆ, ಆರು ಅರಿಯದಂಥ ಅರಮನೆಯೋಳಿರುವ, ಆರು ಅರಿಯದಂಥ ಆರು ಅರಿಯದಂತ ಅರಮನೆಯೋಳಿರುವ, ಧೀರ ಕರಿಗೂಳಿ ಗುರುಲಿಂಗ ಜಂಗಮ ತೋರು, ಧೀರ ಕರಿಗೂಳಿ ಗುರುಲಿಂಗ ಜಂಗಮ ತೋರು, ಕರುಣೆ ಬಾರದೆ ನಿನಗೆ ಶ್ರೀ ಗುರುದೇವ, ಕರುಣೆ ಬಾರದೆ ನಿನಗೆ, ಕರುಣೆ ಬಾರದೆ ನಿನ್ನ ಚರಣಕ್ಕೆ ಎರಗುವೆ, ಕರುಣೆ ಬಾರದೆ ನಿನ್ನ ಚರಣಕ್ಕೆ ಎರಗುವೆ, ಮಾರಹರನು ಇರುವ ದಾರಿ ತೋರೆಂದರೆ, ಮಾರಹರನು ಇರುವ ದಾರಿ ತೋರಂದಾರೆ. ಕರುಣೆ ಬಾರದೆ ನಿನಗೆ ಶ್ರೀ ಗುರುದೇವ, ಕರುಣೆ ಬಾರದೆ ನಿನಗೆ, ಕರುಣೆ ಬಾರದೆ ನಿನಗೆ, ಕರುಣೆ ಬಾರದೆ ನಿನಗೆ. ವೀರಣ್ಣ ನಾಲ್ವರ್ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಆಲಿಸುತ್ತಿರುವಿರಿ. ತಿಳಿದು ನೋಡಣ್ಣ ನಿನ್ನೊಳಗೆ, ನೀನು ತಿಳಿದು ನೋಡಣ್ಣ, ಜ್ಞಾನದಿಂದ ಶಿವ ಧ್ಯಾನವು ಮಾಡಣ್ಣ, ನಿನ್ನೊಳಗೆ ನೀನು ತಿಳಿದು ನೋಡಣ್ಣ, ನಿನ್ನೊಳಗೆ ನೀನು ತಿಳಿದು ನೋಡಣ್ಣ. ಕರವು ಅಂಕರ ಗಲಾತು ಮಾಡು, ಕಾಮ ಕ್ರೋಧಗಳು ಕಡಿಯಕ ಮಾಡು, ಕರವು